ಕೃಪಣ ತಿಬತ್ತಿ ಗೋತಣ್ಣ ಜೊತಿರುವ ತನಕ ಮನಿರಿ ತಣ್ಣ ಎಣ್ಣಿ ಪಣ ತಿಬತ್ತಿ ಜೋತಣ್ಣ ಎಣ್ಣೆಯು ತೀರಿತು ಬತ್ತಿ ಉರುದಾರಿತು ಎಣ್ಣೆಯು ತೀರಿತು ಬತ್ತಿ ಉರುದಾರಿತು ಬಣಕಿ ನೆಲ ಕದಿದ್ದು ಅಡಿತಣ್ಣ ಊರಿಗೆ ಹೋಗಲು ಬಾರಣ್ಣ ಮತ್ಯಾರ ಗೊಡವಿ ನಮಗೆ ನಣ್ಣ ಊರಿಗೆ ಹೋಗಲು ಬಾರ